ತಜ್ಞ ವೈದ್ಯರ ಕೊರತೆ ನೀಗಿಸಲು ಕ್ರಮ, ಸಚಿವ ಡಾ ಕೆ ಸುಧಾಕರ್. ಕೇಂದ್ರ ರಾಜ್ಯ ಸರ್ಕಾರದಿಂದ ಹಲವು ಜನಪರ ಯೋಜನೆ ಜಾರಿ, ಸಿಸಿ ಪಾಟೀಲ್. ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ, ಕೆ ಗೋಪಾಲಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ, ಸಮಯ ಆಗಿದೆ 6:51. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೇಳಬಹುದು ಮಸ್ಕಿ ತಾಲೂಕಿನ ಮೂಸಲಕಾರ್ಲಕುಟ್ಟಿ ಗ್ರಾಮದ ಶರಣಬಸವ ಅವರ ತೋಟಗಾರಿಕೆಯ ಅನುಭವಗಳನ್ನು, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ಹಾಗೆಯೇ ಕೆರೂರಿನ ಕುಶಾಲಪ್ಪ ಮತ್ತು ಸಂಗಡಿಗರಿಂದ ಏಕ್ತರಿ ಪದಗಳು, ತದನಂತರ ಅಡಕಲಗುಡ್ಡ ತಿಮ್ಮಪ್ಪ ಮತ್ತು ಹನುಮಂತ ಮಡಿವಾಳ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಬನ್ನಿ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಪ್ರಕಟಣೆಯ ನಂತರ ಕೇಳೋಣ ಮಸ್ಕಿ ತಾಲೂಕಿನ ಮೂಸಲಕಾರ್ಲಕುಂಟಿ ಗ್ರಾಮದ ಶರಣಬಸವ ಅವರ ತೋಟಗಾರಿಕೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ಮೂಸಲಕಾರ್ಲಕುಂಟಿ ಗ್ರಾಮದ ಶರಣಬಸವರು. ಇವರು ಸುಮಾರು ವರ್ಷಗಳಿಂದ ತೋಟಗಾರಿಕೆ ಬೆಳೆಗಳನ್ನು ಬೆಳೆತಿದ್ದಾರೆ. ಸದ್ಯದಲ್ಲಿ ಪಪಾಯ ಇದೆ, ದಾಳಂಬ್ರಿ ಇದೆ, ಜೊತೆಗೆ ಶ್ರೀಗಂಧದ ಮರಗಳನ್ನು ಹಾಕಿಕೊಂಡಿದ್ದಾರೆ, ಜೊತೆಗೆ ಹಲವಾರು ತೆಂಗಿನ ಗಿಡಗಳು ಕೂಡ ಇವರ ತೋಟದಲ್ಲಿದೆ. ಒಣಬೇಸಾಯ ಇದೆ, ಅಲ್ಲಿ ಕಡ್ಲಿಯನ್ನು ಹಾಕೊಂಡಿದ್ದಾರೆ. ಒಣ ಬೇಸಾಯನೂ ಇದೆ, ಹಾಗೆಯೇ ನೀರಾವರಿ ಬೇಸಾಯದಲ್ಲಿ ತರಕಾರಿ ಹಾಗೆಯೇ ಇತರ ಹಣ್ಣಿನ ಬಹುವಾರ್ಷಿಕ ಬೆಳೆಗಳನ್ನು ಕೂಡ ಇವರು ಬೆಳೀತಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಇವತ್ತು ಅವರು ಶರಣಬಸವರು ಹಂಚಿಕೊಳ್ತಿದ್ದಾರೆ. ಶರಣಬಸವರೆ, ತಾವು ಯುವಕರು, ಎಷ್ಟು ವರ್ಷಗಳ ತಮಗೆ ಈ ಕೃಷಿ ಮತ್ತು ತೋಟಗಾರಿಕೆ ಬೆಳೆಯ ಅನುಭವ ತಮಗಿದೆ? 11 ವರ್ಷ ದಾಳಂಬ್ರಿ ಫಸ್ಟ್ ರೀ, ಪಪ್ಪಾಯಿಲಿಂದ ದಾಳಂಬ್ರಿ 2 ವರ್ಷ ಪಪ್ಪಾಯಿ ಆಗುತ್ತೆ ರೀ, 3ನೇ ವರ್ಷಕ್ಕೆ ದಾಳಂಬ್ರಿ ಹಣ್ಣಿಗೆ ಬಿಡ್ತೀವಿ. ಹಣ್ಣಿಗೆ ಬಿಟ್ಟಾಗ 1ನೇ ವರ್ಷನ ನಮಗೆ ಈಲ್ಡ್ಸ್ ಕಡಿಮೆ ಬಂದು ಮೀಡಿಯಮ್ ಬಂದು ಅದರ ರೇಟನ್ನು ಮೀಡಿಯಮ್ ಇತ್ತು ರೀ, ಅಲ್ಲಿ ಒಂದು 11 ಲಕ್ಷ ರೂಪಾಯಿ ಇತ್ತು. ಈಗ ತಮ್ಮದು 2010-11 ವರ್ಷದ ನಿಮಗೆ ಕೃಷಿ ಅನುಭವಗಳು, ಮುಂಚೆ ನಿಮ್ಮ ತಂದೆಯವರ ಮೇಲಿದ್ದಂತಹ ಒಕ್ಕಲ್ತನ ನಿಮ್ಮ ಕೈ ಮೇಲೆ ಬಂದಮೇಲೆ ಹೇಗೆ ವ್ಯತ್ಯಾಸ, ಏನು ಬದಲಾವಣೆಗಳನ್ನು ತಾವು ಕೃಷಿಯಲ್ಲಿ ಮಾಡ್ಕೊಂಡ್ರಿ? ನಾ ತೋಟಗಾರಿಕೆ ಬೆಳೆ ಮಾಡಿದ್ಮೇಲೆ ರೀ, ದಾಳಂಬ್ರಿ ಪಪ್ಪಾಯಿ ಮಾಡಿದ್ಮೇಲೆ ಈ ಫಸ್ಟಿಗೆ ಸ್ಪಂದನೆ ಮಾಡೋಕೆ ಕಷ್ಟ ಆಗಿತ್ತು. ಫಲ ಬಂದಮೇಲೆ ಅದು ನಮಗೆ ಸ್ವಲ್ಪ ಲಾಭದಾಯಕ ಅನಿಸಿದ ಮೇಲೆ ನಾವು ಖರ್ಚು ಮಾಡೋಕ್ಕೂ ಕೊಟ್ಟಿಗೆ ಗೊಬ್ಬರ ಆಯಿತು, ಎಲ್ಲಿಂದ ಬೇರೆ ಕಡೆಯಿಂದ ತಗೊಂಬಂದು ಗೊಬ್ಬರ ಹಾಕಿವಿ ರೀ, ತಿಪ್ಪಿ ಗೊಬ್ಬರ ಆಯಿತು, ಆಮೇಲೆ ಸರ್ಕಾರಿ ಗೊಬ್ಬರ, ಕೂಲಿ ಖರ್ಚು ಎಲ್ಲನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಯಿತು. ಇಷ್ಟು ಬಂದಂಗೆಲ್ಲ ಈಲ್ಡ್ ಜಾಸ್ತಿ ಅಂದಂಗೆಲ್ಲ ಸೆಕೆಂಡ್ ಸಲಕ್ಕೆ 22 ಲಕ್ಷ ರೂಪಾಯಿ ಅದೇ 3 ಎಕರೆ ಹೊಲ್ದಾಗಾಯ್ತು ರೀ. 3ನೇ ವರ್ಷ 4ನೇ ವರ್ಷಕ್ಕೆಲ್ಲ ನಮಗೆ 30-35 ತನ ಲಾಭದಾಯಕ ಬಂದ. ಶರಣಬಸ ಅವರೇ, ತಮ್ಮದು ಒಟ್ಟು ಪಿತ್ರಾರ್ಜಿತ ಆಸ್ತಿ ಎಷ್ಟು ಎಕರೆ ಭೂಮಿ ಇದೆ? ನಮ್ಮ 40 ಎಕರೆ ಪಿತ್ರಾರ್ಜಿತ ಆಸ್ತಿ ಇದೆ. ಏ 40 ಎಕರೆ ಭೂಮಿಯನ್ನು ನೀವು ಸ್ವಂತ ಮಾಡ್ತೀರಾ ಹೇಗೆ, ಅಥವಾ ಏನಾದರೂ ನೀವು ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಲೀಸಿಗೆ ಏನಾದರೂ ಕೊಡ್ತೀರಾ, ಅಥವಾ ನೀವು ಎಲ್ಲ ಭೂಮಿಯನ್ನು ತಾವೇ ಒಕ್ಕಲ್ತನ ಮಾಡ್ತೀರಿ? ಇಲ್ಲ, ಎಲ್ಲ ಭೂಮಿನ ನಾವೇ ಮಾಡ್ತೀವಿ ರೀ. ವರ್ಪೀಕನ ಕಡ್ಲಿ ಮಾಡೀವಿ, ಜೋಳ ಮಾಡ್ತೀವಿ ರೀ, ಹತ್ತಿ ಮಾಡೀವಿ, ವರ್ಪೀಕನ ಇವ್ನು ಮಾಡಿವಿ, ತೊಗರಿ ಮಾಡೀವಿ ರೀ, ಇವೆಲ್ಲ ನಾವೇ ಮಾಡ್ತೀವಿ. ಈಗ 40 ಎಕರೆ ಭೂಮಿಯಲ್ಲಿ ನೀರಾವರಿ ಎಷ್ಟಿದೆ, ಒಣಬೇಸಾಯ ಎಷ್ಟಿದೆ? 15 ಎಕರೆ ನೀರಾವರಿ ಇದೆ. ನಾವು ಒಂದು 3 ಎಕರೆ 10 ಗುಂಟಿ ಲೀಸ್ ಮಾಡಿದ್ವಿ, ಬದ್ಲೆ ಗೌಡ್ರೋಲ್ ಅಂತಿದ್ರೆ ಅದನ್ನು ಲೀಸ್ ಮಾಡ್ಕೊಂಡಿದ್ವಿ. ನಾವು ಉಳಿಕೆದ್ವೆಲ್ಲ ಒಂದು 25 ಎಕರೆ ಹೊರಭೂಮಿ. ನೀರಾವರಿ ಮತ್ತು ಒಣಬೇಸಾಯ ತಮ್ಮದು ಎರಡು ಪದ್ಧತಿಯಲ್ಲಿ ತಾವು ಒಕ್ಕಲ್ತನ ಮಾಡಕತ್ತೀರಿ. ಈಗ ನೀರಾವರಿ ಅನುಕೂಲ ಹೇಗಿದೆ, ನಿಮ್ಮದು ಬೋರ್ ಇದೆಯಾ ಅಥವಾ ಕೆನಾಲ್ ಬರ್ತದ ಅಥವಾ ಏನಾದರೂ ಕೆರೆ ಮಾಡ್ಕೊಂಡಿರಾ ಹೇಗೆ? ನಾವು ಬೋರ್ ಇದೆ ರೀ, ಬೋರು ಅಂದರೆ 1-2 ಇಂಚು 2.5 ಇಂಚು ನೀರು, ಆಮೇಲೆ 1.5 ಇಂಚಿನ ಇದೆ ರೀ. ಇದಕ್ಕೊಂದು ಹೊಂಡ ಮಾಡಿದ್ವಿ, ಕೃಷಿ ಹೊಂಡ ಟೈಪ್ ಕೃಷಿ ಹೊಂಡ ಮಾಡಿ ಅದಕ್ಕೆ ನೀರು ಹಾಕಿ ಅದರಲ್ಲಿಂದ ನಾವು ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗೆ ಇದು ಮಾಡ್ತೀವಿ, ಡ್ರಿಪ್ ಮೂಲಕ ನೀರು ಹರಿಸ್ತೇವೆ. ಈಗ ತಾವು 4 ಎಕರೆ ಪ್ರದೇಶದಲ್ಲಿ ಪಪ್ಪಾಯ ಹಾಕೊಂಡಿವ ಅಂತ ಹೇಳಿದ್ರಿ, ಯಾವ ತಳಿಯನ್ನು ಹಾಕೊಂಡಿರಿ, ಸಾಲಿನ ಸಾಲಿಗೆ ಎಷ್ಟು ಅಂತರ ಕೊಟ್ಟಿರಿ ಮತ್ತು ಹೇಗೆ? ಇದು 786 ಅಂತೇಳಿ ತೈವಾನು ರೆಡ್ ಲೇಡಿ, 10x8 ಸೈಜ್ ಮಾಡಿದ್ವಿ. ಮೊದಲಿಂದು ಮೊದಲ ಸೈಜ್ ಅದೇ ಇತ್ತು, 15 ಸೈಜ್ ಮತ್ತೆ ರಿಟರ್ನ್ ಪಪ್ಪಾಯಿ ಮಾಡ್ಕೊಂಡಿವಿ. ಅಂದ್ರೆ ಗಿಡದಿಂದ ಗಿಡಕ್ಕೆ 8, ಸಾಲಿನ ಸಾಲಿಗೆ 10. ಇದು ನಾವು ಟ್ಯಾಕ್ಟರ್ನ ಸ್ಪ್ರೇ ಮಾಡೋಕ್ಕೂ ಈಜಿ ಆಗುತ್ತೆ ರೀ. ಮೊದಲು ಸಣ್ಣದ್ರಾಗೆಲ್ಲ ಟ್ಯಾಕ್ಟರ್ ಸ್ಪ್ರೇ ಮಾಡೋಕ್ಕೂ ಬರ್ತೈತಿ, ಆಮೇಲೆ ಗಾಳಿನ ಆಡುತ್ತೆ. ಹೇಗೆ, ಯಾವ ಸಮಯದಲ್ಲಿ ತಾವು ಇದನ್ನ ನಾಟಿ ಮಾಡಿದ್ರೆ ಈಗಾಗಲೇ ಹಣ್ಣುಗಳು ಬರ್ತಿದ್ದಾವೆ, ಚಲೋ ಕಾಯಿ ಹಿಡಿದವೆ, ನಮ್ಮ ಅಂದಾಜಿನ ಪ್ರಕಾರ ಚಲೋತ್ನಾಗಿ ಇಳುವರಿ ಬಂದಿದೆ, ಚಲೋ ರೇಟ್ ಸಿಗಲಿ ಎಂಬಂತ ಒಂದು ಆಶಯದೊಂದಿಗೆ ಸಸಿಗಳನ್ನ ಎಲ್ಲಿಂದ ತಂದ್ರಿ, ಏನ್ ರೇಟ್ ಬಿತ್ತು ನಿಮಗೆ? ನಮ್ಮ ಸಸಿ 12 ರೂಪಾಯಿಗೆ ಸಸಿ ಬಿದ್ದೀರಿ, ಮಹಾರಾಷ್ಟ್ರಲಿಂದ ಇಲ್ಲೇ ಇವು ಬಂದು ಕಷ್ ಡೆಲಿವರಿ ಕೊಟ್ಟು ಹೋಗ್ತಾರೆ. ನಮಗಿದು 8ನೇ ತಾರೀಕಿಗೆ ನಾಟಿ ಮಾಡಿದ್ವಿ. ಈಗ ಕೆಲವೊಬ್ಬರು ಹೇಳ್ತಾರೆ 8 ಅಂತಂದ್ರೆ ಇನ್ನೂ ಬೇಸಿಗೆ ಇನ್ನೂ ಮುಗಿಯಕ್ಕೆ ಬಂದಿರ್ತದೆ, ಬಿಸಿಲು ಭಾಳ ಇರ್ತದೆ, ಜೂನ್ ದಾಟಿದ ಮೇಲೆ ಜುಲೈದಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಇಲ್ಲ ಅದು ಹಬ್ಬಕ್ಕೆ ಬರ್ತದೆ, ರಂಜಾನು ಇವೆಲ್ಲಕ್ಕೆ ಜೂನ್ ಮೊದಲನೇ ವಾರದಲ್ಲಿ ಬಿತ್ತಿದ್ರೆ ಅಥವಾ ನಾಟಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ನಿಮ್ಮ ಅನುಭವದ ಪ್ರಕಾರ ಹೇಗೆ? ಜೂನ್ಕಿಂತ ನಾವು ಮೇದಾಗ ಹಾಕೋದು ಬೆಸ್ಟ್, ಯಾಕಂದ್ರೆ ನಮಗೆ ತಂಡಿ ಬರೋಕ್ಕೆ ಮುಂಚೆ, ತಂಡಿ ಬಂತಂದ್ರೆ ಇದು ವೈರಸ್ ಜಾಸ್ತಿ ರೀ, ತಂಡಿಗಲ್ಲ ಬರತ್ತೆ. ಅಡದಿ ನಾವು ಮೇದಾಗ ಏನಾರು ಹಾಕಿದ್ದೆ ಕರವಾಯ್ತಂದ್ರೆ ಹೈಟ್ನೂ ಹೋಗಲ್ಲ, ಗಿಡ ಹೈಟ್ನೂ ಹೋಗಲ್ಲ, ಇಳುವರಿನೂ ಇದು ಫ್ಲವರಿಂಗ್ ಬರ್ತದೆ, ಫ್ಲವರಿಂಗ್ ಚೆನ್ನಾಗಿ ಬರ್ತದೆ. ತಮ್ಮದು 4 ಎಕರೆ ಭೂಮಿ ಇದೆ, ನೀರನ್ನು ಎಲ್ಲದಕ್ಕೂ ಹರಿ ನೀರಾವರಿನ ಅಥವಾ ಡ್ರಿಪ್? ಡ್ರಿಪ್ ಅಷ್ಟೇ ರೀ, ಹರಿ ನೀರಾವರಿ ಹಾಕಲ್ಲ ರೀ, ಯಾಕಂದ್ರೆ ನಮ್ಮ ಬೋರ್ವೆಲ್ ನೀರು 1.5 ಇಂಚು 2 ಇಂಚು ಇದೆ ಸಲುವಾಗಿ, ಆಮೇಲೆ ಕರೆಂಟ್ 8 ತಾಸು ಕರೆಂಟ್ ಇರೋದಕ್ಕೆ ರೀ. ಡ್ರಿಪ್ಪಿಂಗ್ ಆದರೆ ಎಲ್ಲದಕ್ಕೂ ಒಂದೇ ಸೇಮ್ ನೀರನ್ನ ಕೊಡೋಕೆ ನಮಗೆ ಈಸಿ ಆಗುತ್ತೆ. ತೋಟಗಾರಿಕೆ ಬೆಳೆ ಪ್ರದೇಶ ಎಲ್ಲ ಕೆಂಪಣ್ಣ ಕೆಂಪಣ್ಣ ಕಪ್ಪು ಭೂಮಿ 1-4 ಎಕರೆ ಇದೆ ರೀ, ಕರಿಭೂಮಿಯಲ್ಲಿ ದಾಳಂಬರಿ ಇದೆ. ಈಗ ತಮ್ಮದು ಸುಮಾರು 10-11 ವರ್ಷದ ಕೃಷಿ ಅನುಭವ ತೋಟಗಾರಿಕೆಯಲ್ಲಿ, ಮೊದಲೆಲ್ಲ ತಾವು ದಾಳಂಬರಿ ಹಾಕೊಂಡಿದ್ದೇವೆ ಅಂತ ಹೇಳಿದ್ರಿ. ಈಗ ದಾಳಂಬರಿ ಇತ್ತೀಚೆಗೆ ಭಾಳಷ್ಟು ಸಮಸ್ಯೆಯನ್ನು ರೈತ ಬಾಂಧವರು ಎದುರಿಸ್ತಿದ್ದಾರೆ, ಹೇಗೆ ಅನಿಸುತ್ತೆ ದಾಳಂಬರಿ ಬೇಸಾಯ? ದಾಳಂಬರಿ ಈ ಮಳೆ ಸಲುವಾಗಿನ ಭಾಳ ಈಗ ಫಂಗಸ್ ಆಯಿತು, ಬ್ಯಾಕ್ಟರ್ ಬ್ಲೈಟ್ ಆಯಿತು, ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ರೀ. ಯಾಕಂದ್ರೆ ವಾತಾವರಣ ಸರಿಯಾಗಿಲ್ಲ, ಈ ಬೇಸಿಗೆಯಲ್ಲಿ ಮಳೆ ಬರ್ತೈತಿ, ಆಮೇಲೆ ಚಳಿಗಾಲದಲ್ಲೂ ಮಳೆ ಬರತೈತಿ. ಮಳೆ ಬಂದ ತಕ್ಷಣ ಕಾಯಿ ಮ್ಯಾಗ ಮಳೆ ಬಿದ್ದು ಅದಕ್ಕೆ ಫಂಗಸ್ ಜಾಸ್ತಿ ಇದಾಗುತ್ತೆ, ಬ್ಲೈಟ್ನು ಸ್ವಲ್ಪ ಜಾಸ್ತಿ ರಿಕ್ವೈರ್ಮೆಂಟ್ ಆಗುತ್ತೆ. ಈಗ 4 ಎಕರೆ ಪ್ರದೇಶದಲ್ಲಿ ತೈವಾನ್ ರೆಡ್ ಲೇಡಿಯನ್ನು ಹಾಕೊಂಡಿದ್ದೀರಿ, ಹೇಗೆ ಅನಿಸ್ತಿದೆ ಈ ವರ್ಷದ ಇಳುವರಿ? ಕಳೆದ ವರ್ಷ ತಾವು ನೋಡಿದಾಗ ಅಥವಾ ಕಳೆದ ವರ್ಷದ ರೈತರನ್ನು ತಾವು ವೀಕ್ಷಣೆ ಮಾಡಿದಾಗ ಇಳುವರಿ ಆಗಿರ್ಬೋದು, ರೇಟ್ ಆಯಿತು, ನಿಮ್ಗೆ ಹೆಂಗೆ ಅನಿಸುತ್ತೆ? ಇಲ್ಲಿ ಮಟ್ಟ ರೇಟ್ ಚಲೋ ಇತ್ತು ರೀ, ಬೆಸ್ಟ್ ರೇಟ್ ಅಂದರೆ ಒಂದು 20 ರೂಪಾಯಿ ಮಟ್ಟ ಇತ್ತು, ಈಗ 12 ರೂಪಾಯಿ ಹಾಕಿದ್ದಾರೆ. ರೇಟಿಂದ ಏನು ಪ್ರಾಬ್ಲಮ್ ಇಲ್ಲ ರೀ, ಈ ಸ್ವಲ್ಪ ವೈರಸ್ ಈ ವರ್ಷ ಮಳೆ ಜಾಸ್ತಿ ಇದ್ದಕ್ಕೆ ಸ್ವಲ್ಪ ವೈರಸ್ನಿಂದ ಪ್ರಾಬ್ಲಮ್ ಬರೋಕೈತಿ ಎಲ್ಲ ಕಡೆ. ಶರಣಬಸವರು, ಈಗ ಪಪ್ಪಾಯ ಗಿಡ ಸೆಟ್ಟಿಂಗ್ ಆಗ್ತಾ ಇದೆ, ಕಾಯಿಗಳು ಕೂಡ ಗಾತ್ರ ಚೆನ್ನಾಗಿದ್ದಾವೆ. ಈ ರೋಗಗಳ ಬಾಧೆ, ಈ ವರ್ಷದ ಹವಾಮಾನ, ಈ ವಾತಾವರಣ ಹೇಗೆ ಅನಿಸ್ತಿದೆ ನಿಮಗೆ? ಈ ವರ್ಷ ವಾತಾವರಣ ಸರಿ ಇಲ್ಲ ರೀ, ರೋಗನೂ ಜಾಸ್ತಿ ಇದ್ದವು, ವೈರಸ್ಸನ್ನೇ ಮೇನ್. ಆದರೂ ಪರವಾಗಿಲ್ಲ ರೀ, ನಮ್ಮ ಈಗ ಹೆಂಗೆಂಗೆ ಬಿಸಿಲು ಬರಾಗೈತೆ ಹಂಗಂಗೆ ಇಂಪ್ರೂವ್ಮೆಂಟ್ ಆಗೈತೆ. ಈಗ 4 ಎಕರೆ ಪ್ರದೇಶದಲ್ಲಿ ಎಷ್ಟು ಸಸಿಗಳು ಕುಂತವ್ರಿ ಅಂದಾಜಾಗಿ? 3,200 ಸಸಿ ಕುಂತವೆ. 3,200 ಸಸಿಯಲ್ಲಿ ಏನಾರು ಗ್ಯಾಪ್ ಅದವಾ? ಗ್ಯಾಪ್ ಇದ್ದೇವ್ರಿ, ಅಲ್ಲಿಂದ ಗ್ಯಾಪ್ ಇದೆ, ಒಂದು 4-5 ಗ್ಯಾಪ್ ಸನಿಯಾಗಿ ಬರ್ಬೋದು. ಹೇಗೆ ಅನಿಸ್ತತ್ರಿ ಈಗ, ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ತಮಗೆ ತೋಟಗಾರಿಕೆಯಲ್ಲಿ ಅನುಭವ ಇದೆ, ಮಾಡಿದಿರಿ, ಬೇರೆ ಬೇರೆ ರೈತರನ್ನು ಕೂಡ ತಾವು ನೋಡಿದಿರಿ, ಅವರ ಹೊಲದನ್ನು ಕೂಡ ನಿಮಗೆ ಅನುಭವ ಇದೆ, ಈ ಸಲ ಚೆಲ್ಲಾತ್ನಾಗಿ ಇಳುವರಿ ಬರ್ಬೋದಾ, ರೇಟ್ ಚಲೋ ಸಿಗ್ಬೋದಾ? ರೇಟ್ ಬರ್ಬೋದು ರೀ, ರೇಟ್ ಎಲ್ಲ ಕಡೆ ವೈರಸ್ ಇದ್ದ ಸಲುವಾಗಿನ ಮಾಲನ್ನು ಕಡಿಮೆ ಆಗಿದೆ, ಬೇರೆ ಕಡೆ ರೇಟನ್ನು ಬರ್ಬೋದು. ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಭಾಳ ಮಾಡಬೇಕಾಗಿದೆ ನಾವು, ಯಾಕಂದ್ರೆ ಗಾಡಿ ಸ್ಪ್ರೇ ಆಯಿತು, ಖರ್ಚು ಜಾಸ್ತಿ ಇದೆ. ಲೇಬರು 200-250 ರೂಪಾಯಿ ಕೇಳ್ತಾರೆ ಲೇಬರ್ ಕೂಲಿನ, ಅದಕ್ಕಿಂತ ಈ ಸ್ವಲ್ಪ ಕಡಿಮೆ. ಈಗ ನಾವು ಆ ಕಸ ಬೀಳದಂಗೆ ಮಲ್ಚಿಂಗ್ ಮಾಡ್ಕೊಂಡು, ಸ್ಪ್ರೇಗೆ ಟ್ಯಾಕ್ಟರ್ ಹಚ್ಕೊಂಡು ಇಂಥವೆಲ್ಲ ಮಾಡಿದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈ ಸಲ ಚಲೋತ್ನಾಗಿ ಬಂತ ಬೆಳೆ ಅಥವಾ ಏನಾದರೂ ಸ್ಪ್ರೇ ಜಾಸ್ತಿ ಹೋದ್ವಾ ಹೇಗೆ? ಯಾಕಂತಂದ್ರೆ ವಾತಾವರಣದಲ್ಲಿ ಇತ್ತೀಚೆಗೆ ಭಾಳಷ್ಟು ಬದಲಾವಣೆ ಆಯಿತು, ಮಳೆನೂ ಕೂಡ ಇತ್ತೀಚೆಗೂ ಕೂಡ ಬಂತು. ಹವಾಮಾನದಲ್ಲಿ ನಾವು ಕಳೆದ ವಾತಾವರಣ ನೋಡಿದ್ರೆ ಈ ವಾತಾವರಣ ಭಾಳಷ್ಟು ಬದಲಾವಣೆ ಆಗಿದೆ. ಏನಾದರೂ ಸ್ಪ್ರೇದಲ್ಲಿ ಜಾಸ್ತಿ ಹೋತಾ? ಸ್ಪ್ರೇ ಏನು ಜಾಸ್ತಿ ಮಾಡ್ಕೊಂಡಿದ್ದವ್ರು ಸ್ಪ್ರೇಗಳು, ಯಾಕಂದ್ರೆ ಈ ಸಲ ವಾತಾವರಣ ಸರಿ ಇಲ್ಲ. ಜೂನ್ಲಿಂದ ನಡೆದ್ರೂ ಇಲ್ಲಿ ಮಟ್ಟ ಡಿಸೆಂಬರ್ ಆದ್ರೂ ವಾತಾವರಣ ಚೇಂಜ್ ಆಗ್ಕೊಂತ ಹಾಕ್ಯಂತ ಬಂದ್ರೆ ಸ್ಪ್ರೇ ಒಂದು 7-8 ಸ್ಪ್ರೇ ಆಗಿದ್ರು, ಒಂದು ತಿಂಗಳಿಗೆ ಒಂದು 7-8 ಸ್ಪ್ರೇ ಮಾಡಿ. ಗೊಬ್ಬರದ ಹೆಂಗೆ ರೀ, ಮೈಕ್ರೋನ್ಯೂಟ್ರೆಂಟ್ ಹೆಂಗೆ ಕೊಟ್ರಿ? ಡ್ರಿಪ್ನಲ್ಲೇ ಕೊಟ್ಟಿದ್ದರು ಮೈಕ್ರೋನ್ಯೂಟ್ರೆಂಟು, ಸ್ಲರಿ ಆಯಿತು, 52-34 ಆಯಿತು, 0-0-50 ಇವೆಲ್ಲ ನಾವು ಕೊಟ್ಕೊಂತಿದ್ವಿ. ಡ್ರಿಪ್ ಹಳ್ಳಿಜಾಗ ಫ್ಲೋರ ಕೊಟ್ಟಿದ್ವಿ, ಡ್ರಿಪ್ನಲ್ಲಿ ಏನು ಕೊಡಬೇಕಲ್ಲ ಮ್ಯಾಗ್ನೀಷಿಯಮ್ ಇವೆಲ್ಲ ಕೊಟ್ಟಿದ್ವಿ, ಆದ್ರೂ ವೈರಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹೆಂಗ್ರಿ ಈಗ ರೈತರು ಹೇಳೋದಂಟು, ಈಗ ಪ್ರಾರಂಭದಲ್ಲಿ ಭೂಮಿ ಸಿದ್ಧತೆಯನ್ನು ಮಾಡುವಾಗ ಪಪ್ಪಾಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಬೇವಿನ ಬೀಜ ಆಯಿತು, ಮತ್ತು ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು, ಈಗ ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡಿ ಮುಚ್ಚಿದ ಮೇಲೆ ಹಾಕಿದ್ನೋಪ್ಪ ಅಂತಂದ್ರೆ ಮುಂದೆ ರೋಗಗಳು ಕಡಿಮೆ ಬರ್ತಾವೆ ಅಂತ ಹೇಳಿದ್ರೆ, ನಿಮ್ಮ ಭೂಮಿಯ ಸಿದ್ಧತೆ ಹೇಗಿತ್ತು? 2 ಮಡಿಕೆ ಹೊಡೆದು ಕಾಸ್ರಿ, ಎಲ್ಲ ಸ್ವಚ್ಛಾಗಿ 2 ಮಡಿಕೆ ಹೊಡೆದು ಸಾಲು ಬಿಟ್ಟು ಅದರಲ್ಲಿ ಗೊಬ್ಬರ ತುಂಬಿ ತಿಪ್ಪೆ ಕೊಟ್ಟಿಗೆ ಗೊಬ್ಬರನ ತುಂಬಿದ್ ಮೇನು, ಬೇನಿಂಡಿ, ಸೆಟ್ರೈಟು, ಪೊಟ್ಯಾಶು, DAP ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರು. ಕುಟ್ಟಿ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರನ ಹಾಕಿದ್ವಿ. ಮಧ್ಯದಲ್ಲಿ ನಡ್ಬರ್ಕ ಇಂಟರ್ ಕಲ್ಟಿವೇಷನ್ ಕಸ ಅವು ಹೇಗೆ ಮಾಡಿದ್ರಿ? ಸಣ್ಣ ಟ್ಯಾಕ್ಟ್ರಲ್ಲಿ ನಾವು ಟಿಲ್ಲರ್ ಕುಂಟು ಹೊಡ್ದ್ವಿ ಕಲ್ಟಿವೇಷನ್, ಯಾಕಂದ್ರೆ 10 ಫೀಟ್ ಇರೋದ್ರಿಂದ ನಮ್ಗೆ ಸಣ್ಣ ಟ್ಯಾಕ್ಟ್ರ್ ಹೋಗಕ್ಕೆ ಚಾನ್ಸಸ್ ಇದೆ. ಶರಣಬಸ ಅವರು, ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೊಂದು 15-20 ದಿವಸ ಹೋಗ್ಬೋದಾ ನಿಮ್ಮ ಈ ಒಂದು ಬೆಳೆ ಕಟಾವಿಗೆ? ಈ ವಾರದಲ್ಲಿ ಕಟಾವ್ ಆಗ್ಬೋದು. ಏನಾದರೂ ಮಾರ್ಕೆಟಿಂಗ್ ಸ್ಟಡಿ? ಮಾರ್ಕೆಟಿಂಗ್ 12 ರೂಪಾಯಿ ಇದೆ ರೀ ಸ್ಟಡಿ ಇದೆ. ಈ ಮುಂದೆ ನಾವು ಅಲ್ಲಿ ಯಾಕಂದ್ರೆ ಒಂದು ದಿನದಿಂದ ಚೇಂಜ್ ಆಗುತ್ತೆ ಮಾರ್ಕೆಟಿಂಗ್, ನಾವು ಎಂದು ಮಾರ್ಕೆಟ್ ಮಾಡ್ತೀವಿ ಆ ಡೇಟಿಗೆ ಅವ್ರು ಬಂದು ಕಳಿಸಿ ಪರ್ಚೇಸ್ ಇಲ್ಲೇ ಬಂದು ಮಾಡ್ಕೊಂಡು ಅವ್ರು ತುಂಬ್ಕೊಂಡು ಹೋಗ್ತಾರೆ. ಒಳ್ಳೆಯದು ಶರಣಬಸ ಅವರೇ, ಮುಖ್ಯವಾಗಿ 4 ಎಕರೆ ಚೆನ್ನಾಗಿದೆ ಪಪ್ಪಾಯ, ಅಲ್ಪ ಸ್ವಲ್ಪ ವೈರಸ್ ಬಂದಿದ್ರು ಕೂಡ ಕಾಯಿಗಳು ಚೆನ್ನಾಗಿ ಸೆಟ್ಟಿಂಗ್ ಆಗಿದ್ದಾವೆ, ಕಾಯಿಗಳು ಚೆನ್ನಾಗಿ ಬಂದಿವೆ, ಚಲೋದಾಗಿ ರೇಟ್ ಸಿಗಲ್ಲ ಅಂತ ಹೇಳ್ತಾ. ಜೊತೆಗೆ ತಾವು ದಾಳಿಂಬ್ರಿ ಬೇಸಾಯನೂ ಕೂಡ ಮಾಡಿದಿರಿ, 3 ಎಕರೆ ದಾಳಿಂಬೆ ಇದೆ ಊರು ಹೊಲದಲ್ಲಿ, ಮುಂದೇನು ಕೂಡ ನಿಮ್ಮದು ಭೂಮಿ ಇದೆ. ದಾಳಿಂಬ್ರಿ ಬೇಸಾಯದ ಅನುಭವ ಹೇಗೆ ನಿಮಗೆ? ವಾತಾವರಣ ಸರಿ ಇತ್ತಂದ್ರೆ ಪಪ್ಪಾಯಿಕಿನ್ನ ದಾಳಿಂಬ್ರಿ ನಮ್ಗೆ ಲಾಭದಾಯಕ. ಪಪ್ಪಾಯಕ್ಕೆ ಸ್ಪ್ರೇಗಳು ಕಡಿಮೆ ಇರ್ತವೆ, ದಾಳಿಂಬ್ರಿಗೆ ಜಾಸ್ತಿ ಅಂತಾರೆ ಹೇಗೆ? ದಾಳಿಂಬ್ರಿ ಜಾಸ್ತಿನೇ ಸ್ಪ್ರೇ ಇರ್ತಾರೆ, ಯಾಕೆಂದ್ರೆ 3 ದಿನಕ್ಕೊಮ್ಮೆನೂ ಮಾಡಿದ್ರಿ, ಮಳೆ ಬಂದ ತಕ್ಷಣನೇ ಮರುದಿನನೇ ಸ್ಪ್ರೇ ಮಾಡಬೇಕು ಅದಕ್ಕೆ, ಯಾಕಂದ್ರೆ ಯಾವುದೇ ಕಾಯಿ ಮೇಲೆ ಅನಿ ಬಿದ್ದದ್ದು ಚುಕ್ಕಿ ಆಗ ಸ್ಪ್ರೆಡ್ ಆಗಕ್ಕೆ ಮುಂಚೆಗೆ ನಾವೊಂದು ಯಾವುದೇ ಒಂದು ಕೆಮಿಕಲ್ ಹಾಕಿ ಸ್ಪ್ರೇ ಫಂಗಿಸೈಡು ಸ್ಪ್ರೇ ಮಾಡ್ಕೋಬೇಕು. ಟ್ರಿಪ್ಸು ಆಯಿತು, ಉಳುಕಾಯಿತು ಇವೆಲ್ಲ ಸ್ಪ್ರೇ ಮಾಡಬೇಕು, ಗೊಬ್ಬರನೂ ಕೊಡಬೇಕು, ಡ್ರಿಪ್ ಫರ್ಟಿಲೈಜರ್ ಕೊಡಬೇಕು, ಕಾಯಿ ಸೈಜು ಬರಬೇಕು, ಕಲರು ಬರಬೇಕು, ಕ್ವಾಲಿಟಿ ಇದ್ದರೆ ನಮಗೆ ಮಾರ್ಕೆಟಿಂಗ್ ಜಾಸ್ತಿ ಸೇಲ್ ಆಯಿತು. ಎಷ್ಟು ಎಕರೆ ಹಾಕೊಂಡ್ರಿ ಈ ಸಲ ದಾಳಿಂಬ್ರೆ? ಈ ಸಲ ನಾವು ಟೋಟಲ್ 15 ಎಕರೆ ಇತ್ತು ರೀ, ಇದು 4 ಎಕರೆ ತೆಗೆದು ಕಾಸಿ ಇನ್ನು 11 ಎಕರೆ ದಾಳಿಂಬ್ರೆ ಇದೆ. ಹೋದ ಸಲ ನಮ್ಗೆ 11 ಎಕರೆದಾಗ ಟೋಟಲ್ 47 ಲಕ್ಷ ರೂಪಾಯಿ ಲಾಭ ಆಗಿದೆ. 15 ಲಕ್ಷ ಹೋದ್ರು 30 ಲಕ್ಷ ರೂಪಾಯಿ ಲಾಭ ಆಗಿದೆ, 32 ಲಕ್ಷ ರೂಪಾಯಿ ಲಾಭ ಇದೆ. 47 ಲಕ್ಷ ರೂಪಾಯಿ ದಾಳಿಂಬ್ರೆಯಲ್ಲಿ ಲಾಭ ತೆಗಿಬೇಕಪ್ಪ ಅಂತಂದ್ರೆ ಭಾಳಷ್ಟು ಶ್ರಮ ವಹಿಸಬೇಕಾಗ್ತದೆ. ಈಗ ಅದನ್ನ ಶಶಿ ಆಯ್ಕೆ ಮಾಡೋದ್ರಿಂದ ಹಿಡ್ಕೊಂಡು ಅದನ್ನ ಬೋದು ಮಾಡೋದ್ರಿಂದ ಹಿಡ್ಕೊಂಡು ಗೊಬ್ಬರ ಕೀಟ ಅವು ಇವು ಆಳು ಓಳು ಎಕರೆಗೆ ಅಂದಾಜಾಗಿ 1 ಎಕರೆ ದಾಳಿಂಬ್ರಿ ಬೆಳಿಬೇಕಪ್ಪ ಅಂತಂದ್ರೆ ಸಾಮಾನ್ಯ ರೈತರಿಗೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಿ ಶಣ್ಮಸ ಅವರೇ? ಸಸಿ ಹೆಚ್ಚಕ್ಕೆ ಬಂತು, ಆಮೇಲೆ ಅದನ್ನು 1.5-2 ವರ್ಷದ ಬೆಳೆಸಕ್ ಬಂದ್ರಿ ಅದು ಮಿನಿಮಮ್ 1 ಲಕ್ಷ ರೂಪಾಯಿ ಹೋಗ್ಬೋದು. ನಾವು ಬೆಳೆ ಬಿಟ್ಟಾಗ 1 ಲಕ್ಷ ರೂಪಾಯಿ ಬೇಕು, ಒಟ್ಟು 3 ವರ್ಷಕ್ಕೆ 2 ಲಕ್ಷ ರೂಪಾಯಿ ಬೇಕೇ ಬೇಕು 1 ಎಕರೆಗೆ. ಯಾವ ತಳಿ ಹಾಕೊಂಡಿರಿ ದಾಳಿಂಬ್ರಿ? ನಾವು ಕೇಸರಿ ಸುಮಾರು ವರ್ಷಗಳಿಂದ ಅದೇ ತಳಿಯನ್ನು ಹಾಕೊಂಡಿದ್ದೆ. ಅದೇ ಒಂದೇ ತಳಿನ ಹಾಕಿದ್ದೀವಿ. ಹೇಗೆ ಆ ತಳಿ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರುತ್ತೆ, ಕಲರ್ನು ಇದೆ ರೀ, ಸೈಜನ್ನು ಬರುತ್ತೆ, ಮಾರ್ಕೆಟಿಂಗ್ ಇದೆ ರೀ. ಎಷ್ಟು ವರ್ಷದ ಬೆಳೆಗಳು ಇದಾವೆ ನಿಮ್ಮ ದಾಳಿಂಬ್ರಿ? ಈಗ 7 ವರ್ಷ 8 ವರ್ಷ ರನ್ನಿಂಗ್ ಇದೆ, 7 ವರ್ಷ ಮುಗಿತು, 8 ವರ್ಷಕ್ಕೆ ರನ್ನಿಂಗ್ ಇದೆ ಅಂತ ಹೇಳಿದ್ರಿ. ಕೇಸರ್ ತಳಿಯನ್ನು ಹಾಕೊಂಡಿದ್ದೀವಿ ಅಂತ ಏನಂತರ ಕೊಟ್ರಿ ಈ ದಾಳಿಂಬ್ರಿಗೆ? ದಾಳಂಬ್ರಿಗೆ ಸೇಮ್ ಅಂತಾರೆ. ಪಪ್ಪಾಯಿ ದಾಳಂಬ್ರಿ ಒಂದೇ ಸಲ ನಾಟಿ ಮಾಡಿದ್ದು, 8-10 ಸೈಜ್ ಮಾಡಿದ್ದು, ಸಾಲಿಂದ ಸಾಲಿಗೆ 10 ರೀ, ಗಿಡದಿಂದ ಗಿಡಕ್ಕೆ 8, ಅಂದ್ರೆ 4 ಫೀಟಿಗೆ ಪಪ್ಪಾಯಿ, 4 ಫೀಟಿಗೆ ದಾಳಂಬ್ರಿ ಹಾಕಿದ್ವಿ. ಪಪ್ಪಾಯಿ ಹೋದ್ಮೇಲೆ 8-10 ಅದೇ ಸೈಜ್, ಸೇಮ್ ಸೈಜ್ ಅದೇ ಸೈಜ್ನ ಮೇಂಟೈನ್ ಮಾಡಿದ್ವಿ. ಇತ್ತೀಚೆಗೆ ಲಿಂಗಸೂರು ತಾಲೂಕಿನಲ್ಲಿ ದಾಳಂಬ್ರಿ ಪ್ರದೇಶ ಬಹಳ ಇತ್ತು. ಇತ್ತೀಚೆಗೆ ರೈತ ಬಾಂಧವರು ಈಗ ಪ್ಯಾರ್ಲಣಿಗೆ ಹೋಗಿದ್ದಾರೆ, ಜೊತೆಗೆ ಸೀತಾಫಲಕ್ಕೆ ಹೋಗಿದ್ದಾರೆ. ಹೇಗೆ ಪಪ್ಪಾಯ ತೆಗೆದು ಈ ದಾಳಂಬ್ರಿಯನ್ನ ಲಾಭ ಇದೆ ಅಂತೀರಿ? ದಾಳಂಬ್ರಿ ಲಾಭ ಇದೆ, ಪ್ಯಾರ್ಲಣ್ಣ ಮಾರ್ಕೆಟಿಂಗ್ ಇಲ್ಲರಿ, ಇಲ್ಲಿ ಖರ್ಚು ಕಡಿಮೆ, ಆದರೆ ಮಾರ್ಕೆಟಿಂಗ್ ನಮ್ಗೆ ಪ್ಯಾರ್ಲಣ್ಣಿಗೆ ಸಿಗ್ತಾ ಇಲ್ಲ. ಅಲ್ಲೇ ಇಲ್ಲಿ ನಾವೆಲ್ಲ ಬೆಳೆಸಿಕೊಟ್ರೆ 4-5, 6-10 ರೂಪಾಯಿ ಕೆ ಜಿ ಲಾಸ್ಟ್ ಆಗುತ್ತೆ ಪಪ್ಪಾಯಿ, ಇದು ಪ್ಯಾರ್ಲಣ್ಣು. ಈಗ ದಾಳಂಬ್ರಿ ಅಂದರೆ ನಾವು 100-170 ರೂಪಾಯಿ ತನಕ ಹೋಲ್ಸೇಲ್ ಅಲ್ಲಿ 170 ರೂಪಾಯಿ ತನಕ ಹೋಗಿದ್ದೀರಿ. ನಾವು ಈ ಮಿನಿಮಮ್ ರೇಂಜ್ ಎಲ್ಲ ಸಾರ ಸಟ್ ಒಂದು ಲೆವೆಲ್ ಅಂದರೆ 100-110 ರೂಪಾಯಿ ಬಿದ್ದಿದ್ದು. 7 ವರ್ಷದ ಅನುಭವ, 7 ವರ್ಷ ಆಯ್ತು ನೀವು ದಾಳಂಬ್ರಿ ಮಾಡಿ, ಹೈ ರೇಟ್ ಅಂತಂದ್ರೆ ಎಷ್ಟು ಅವಾಗ ಸಿಕ್ಕದ, ಏನು ಸಿಕ್ಕದ? ಹೋದ ವರ್ಷ ಹೈ ರೇಟ್ 140 ರೂಪಾಯಿ ತನಕ ನಮ್ಮ ಮಾರ್ಕೆಟಿಂಗ್ ಆಗಿದೆ. ಫಸ್ಟ್ ಈಗ ನಿಮ್ಮ ಹೊಲದಲ್ಲೇನೇ ರೇಟು? ನಮ್ಮ ಹೊಲದಲ್ಲೇನೇ ರೇಟು. ಅವು ಏನಿದ್ರು ಏನು ಸೂಟ್ ಇಲ್ಲ, ಏನು ಕಮಿಷನ್ ಇಲ್ಲರಿ, ಎಲ್ಲ ನಮ್ಮದೇ ಒಂದು ಮಾರ್ಕೆಟಿಂಗ್. ಅದಾದ ಮೇಲೆ ಫಸ್ಟಿಗೆ ನಮ್ಗೆ 35 ರೂಪಾಯಿ ಸಿಕ್ಕಿತ್ತು ಸ್ಟಾರ್ಟಿಂಗಲ್ಲಿ. 35 ರೂಪಾಯಿ ಅಂದರೆ 7 ವರ್ಷದ ಹಿಂದೆ? 7 ವರ್ಷದಿಂದ ಫಸ್ಟ್ನೇ ಪೀಕ್ 35 ರೂಪಾಯಿ, ಅದಾದ ಬಿಟ್ಟನ 50 ರೂಪಾಯಿನೇ ಸಿಕ್ಕಿದ್ರೆ, 80 ರೂಪಾಯಿ ಹೈಯೆಸ್ಟ್ ನಮ್ಮ. ಅಂದರೆ ಅವಾಗ ನಿರ್ವಹಣಾ ಖರ್ಚು, ಕೂಲಿ ಆಳಿನ ಖರ್ಚು ಕಡಿಮೆ ಇತ್ತು? ಅವಾಗ ಕಡಿಮೆ ಇತ್ತು, ಖರ್ಚು ಕಡಿಮೆ ಇತ್ತು, ಅದು ಖರ್ಚು ಮೀಡಿಯಮ್ ಇರ್ಬೋದು, ಆದರೆ ರೇಟ್ ಮಾತ್ರ ನಮಗೆ ಈ 2 ವರ್ಷದಾಗ ರೇಟು 100 ರೂಪಾಯಿ ಜಾಸ್ತಿ ಇದೆ. ಮಿನಿಮಮ್ಮು ಎಷ್ಟು ಕೆ ಜಿಗೆ ಸಿಕ್ಕರೆ ರೈತ ಬಾಂಧವರಿಗೆ ದಾಳಂಬ್ರಿಯಲ್ಲಿ ಲಾಭ ಅಂತ ಹೇಳ್ತೀರಿ ಶಾಣ್ಮಸವ್ರೆ? ನಮಗೆ ಈಗ ಒಂದು ಗಿಡಕ್ಕೆ 15 ಕೆಜಿ ಸಿಕ್ಕರೆ ಲಾಭ ರೀ, ಮಿನಿಮಮ್ 50 ರೂಪಾಯಿ ಕೊಟ್ಟರು ರೇಟ್ ಸಿಕ್ಕರೂ ಲಾಭ ಇದನ್ನು. ಕೆಲವರು ಹೇಳ್ತಾರೆ 70 ಕೆಜಿ 80 ಕೆಜಿ ಇಳುವರಿನ ಪಡ್ಕೋಬಹುದು ದಾಳಂಬ್ರಿಯಲ್ಲಿ? ಪಡ್ಕೋಬಹುದು, ದೊಡ್ಡ ಗಿಡ ಹೆಂಗೆಂಗೆ 5 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ರೀ. ನಮ್ಮ 3ನೇ ವರ್ಷಕ್ಕೆ ಫಸ್ಟ್ನೇ ಪೀಕ್ ಬಂದಿರುತ್ತೆ ನಮ್ಗೆ, 3ನೇ ವರ್ಷ ಫಸ್ಟ್ ಪೀಕ್ ಬಂದಾಗ 15 ಕೆಜಿ ಬರ್ಬೋದು ಮಿನಿಮಮ್ ರೀ. ಆಮೇಲೆ 20, 25, 30, 40, 50 ಕೆಜಿ ಕ್ವಿಂಟಲ್ ತನಕ ತೆಗ್ದಾರೆ ದೊಡ್ಡ ಗಿಡ, 8-10 ವರ್ಷ ಗಿಡ ಕ್ವಿಂಟಲ್ ತೆಗಿತಾರೆ. ನಾವು ಮಿನಿಮಮ್ 30 ಕೆಜಿ ತೆಗೆದಿದ್ವಿ, ನಮ್ದು 7ನೇ ವರ್ಷ ಗಿಡದ 30 ಕೆಜಿ ಬಂದಿದೆ. 1800 ಗಿಡದಲ್ಲಿ ನಮ್ಗೆ 37 ಟನ್ ಆಗಿದೆ. ಅಂತಂದ್ರೆ ನಾವು ಕಳೆದ ವರ್ಷ ನೀವು ಈ ಒಂದು 11 ಎಕರೆ ಭೂಮಿಯಲ್ಲಿ 47 ಲಕ್ಷ ನಮಗೆ ರೇಟ್ ಬಂದಿದೆ. 37 ಟನ್ ಅಂದ್ರೆ ನಮ್ಗೆ 120 ರೂಪಾಯಿ ಸಿಕ್ಕರೂ ಎವರೇಜ್ 140 ರಿಂದ ಈಗ ನಮ್ಗೆ 70 ಬಂತು, 140 ರೂಪಾಯಿ ಬಂತು, ಮಿನಿಮಮ್ ಎವರೇಜ್ 100-110 ರೂಪಾಯಿ ಸಿಕ್ಕಿದ್ರಿ. ನಮ್ಮ 37 ಲಕ್ಷ 40 ಲಕ್ಷ ತನಕ ಸನಿಯಕ್ಕೆ ನಮ್ಗೆ ಇದಾಗಿದೆ ಈಸಿ. ಈಗ ಕೆಲವರು ಹೇಳ್ತಾರೆ ಎರಡು ಕ್ರಾಪ್ ಅನ್ನು ನೋಡಿದ್ರೆ, ಈಗ ಪಪ್ಪಾಯ ಆಯ್ತು ದಾಳಂಬ್ರಿ ಆಯ್ತು, ಎರಡು ಖರ್ಚು ವೆಚ್ಚಗಳು ಹೇಗೆ ನಿರ್ವಹಣಾ ಸಮಸ್ಯೆಗಳು? ಪಪ್ಪಾಯಿ ಖರ್ಚು ಕಡಿಮೆ ಇದೆ, ಸ್ಟಾರ್ಟಿಂಗ್ ಸಸಿ ಖರ್ಚು ಪಪ್ಪಾಯಿದು ಕಡಿಮೆ ಆಗುತ್ತೆ, 12 ರೂಪಾಯಿ ಸಸಿ ಸಿಗುತ್ತೆ ಅದು. ಆಮೇಲೆ ಗೊಬ್ಬರದ್ದು ಒಂದ್ಸಲ ಮಾಡಿ ಸ್ಪ್ರೇ ಕಮ್ಮಿ ಆಗುತ್ತೆ ಪಪ್ಪಾಯಿಗೆ, ನಾವು ವಾರ ಬಿಟ್ಟು ಒಂದು 15 ದಿನಕ್ಕೂ ಒಂದು ಪಪ್ಪಾಯಿಗೆ ಸ್ಪ್ರೇ ಸಿಗುತ್ತೆ. ದಾಳಂಬ್ರಿ ಅಂದರೆ ಹಂಗೆ ಖರ್ಚು ರೀ, 2 ವರ್ಷ ಬೆಳೆಸ್ಬೇಕು, 2 ವರ್ಷ ಆದಮೇಲೆ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಮಳೆ, ನಾವು ಫಲಕ್ಕಿನ ಮಳೆ ಬಂದಾಗ ಫಲ ಬಿಟ್ಟಾಗ ಖರ್ಚು ಜಾಸ್ತಿ ಆಗುತ್ತೆ. 7 ವರ್ಷದ ಬೆಳೆ ಇದೆ ತಮ್ಮದು ದಾಳಂಬ್ರಿ, ಪ್ರೂನಿಂಗ್ ವ್ಯವಸ್ಥೆ ಹೇಗೆ ಮಾಡ್ತೀರಿ ನೀವು, ಮಾಡಿಸ್ತೀರಾ ಅಥವಾ ಬೇರೆ ಕಡೆಯಿಂದ ಕರೆಸ್ತೀರಾ? ಈ ಬೇರೆ ಕಡೆಯಿಂದ ಕರೆಸ್ತೀವಿ, ಬಿಜಾಪುರದಿಂದ ಬರ್ತಾರೆ, ಕನ್ಮರಡಿ ಅಂತೇಳಿ ಅಲ್ಲಿರು ಬರ್ತಾರೆ, ಇಲ್ಲಿ ಎಲ್ಬುರ್ಗ ಕುಷ್ಟಗಿ ತಾಲೂಕಿನಾಗ ಅಲ್ಲಿಂದ ಬರ್ತಾರೆ, ಆಮೇಲೆ ದೋಟೆಳರು ಬರ್ತಾರೆ, ಊಟ ಕೊಟ್ಟು ನಾವು ಅವ್ರಿಗೆ ಪೇಮೆಂಟ್ ಆಗಿ ಕೊಟ್ಟು ಕೊಡ್ತೀವಿ. ಕಣಮಸ್ ಅವರು, ಈಗ ಕೆಲವೊಬ್ರು ಜೈನಿಂದ ಸಸಿಗಳನ್ನು ತರಿಸ್ತಾರೆ, ಕೆಲವೊಬ್ರು ಕಂಪನಿಯಿಂದ ಮಹಾರಾಷ್ಟ್ರದಿಂದ ತರಿಸ್ತಾರೆ, ಪೂನಾದಿಂದ ತರಿಸ್ತಾರೆ, ಕೆಲವೊಬ್ಬ ರೈತರು ಇಲ್ಲೇ ಒಂದು ಕಡ್ಡಿಗಳನ್ನು ತಂದು ಗೋಟಿ ಮಾಡಿದ್ದಂತನ್ನು ಹಾಕ್ತಾರೆ. ನಿಮ್ಮ ಅನುಭವದ ಪ್ರಕಾರ ಯಾವ ಸಸಿಗಳನ್ನು ಹಾಕಿದರೆ ಚೆನ್ನಾಗಿ ಆರೋಗ್ಯವಾಗಿ ರೋಗರಹಿತವಾಗಿ ಬರ್ತವೆ? ನಾವು ಇಲ್ಲಿವರೆಗಾದರೂ ನಾವು ಗೋಟಿ ಹಚ್ಚಿ ನಮ್ಮದೇ ಸಸಿ ಮಾಡ್ಕೊಂಡು ಫಸ್ಟ್ ನಮ್ಮ ಫ್ರೆಂಡ್ ಹೊಲದಲ್ಲಿ ಇಲ್ಲೇ ಭೀಮರಾಯ ಹೊಲದಿಂದ ಸಸಿ ತಗೊಂಬಂದ್ವಿ. ಫಸ್ಟ್ ಅದೇ ಸಸಿಲಿಂತ ನಾವು ಮತ್ತೆ ಸಸಿ ಮಾಡ್ಕೊಂಡು ನಮ್ಮ ಇನ್ನೋ ಪ್ಲಾಟ್ ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ವಿ. ನಾವು ಯಾವುದು ಜೈನ್ ಯಾವ ಥರ ಜಲ್ಲ ಸಸಿ ಆದರೂ ಕೂಡ ಚಲೋತ್ನಾಗಿ ರೋಗರಹಿತವಾಗಿ ಚಲೋ ನಾಟಿ ಆದವಾ? ನಾಟಿ ಫಸ್ಟ್ ಎಲ್ಲ 4-5 ವರ್ಷ ತನಕ ಏನು ರೋಗ ಬಂದಿಲ್ಲ, ಈಗ ರೋಗ ಬಂದಿದೆ, ಹೋದ ವರ್ಷದಿಂದ ಬಂದಿದೆ. ತಾವು ಒಂದು 15 ಎಕರೆ ಭೂಮಿಯಲ್ಲಿ ತಾವು ತೋಟಗಾರಿಕೆ ಮಾಡ್ಕೊಂಡಿದ್ದೀರಿ, ಈಗ ದಾಳಂಬ್ರಿ ಇದೆ, ಪಪ್ಪಾಯ ಇದೆ, ಈಗ ಬೇರೆ ಬೇರೆ ಗಿಡಗಳನ್ನು ಹಾಕೊಂಡಿದ್ದೀರಿ, ಸಾಗುವಾನಿ ಇದೆ, ಇಲಾಖೆಯಿಂದ ಏನಾದರೂ ಸಬ್ಸಿಡಿಗಳು ಸಿಕ್ಕಿದಾವ? ಸಸಿಗೆ ಕೊಟ್ಟಿದ್ದಾರೆ, ದಾಳಂಬ್ರಿ ಸಸಿ ಇಲಾಖೆಯಿಂದ ಬಂದಿದೆ, ಪಪ್ಪಾಯಿ ಸಸಿ ಬಂದರೆ ಡ್ರಿಪ್ಪಿ ಬಂದಿದೆ. ಕಾಲಕಾಲಕ್ಕೆ ಸಮಸ್ಯೆಗಳು ಬಂದಾಗ ಮತ್ತೆ ಎಲ್ಲಿ ಹೋಗ್ತೀರಿ? ನಮ್ಗೆ ಡಾಕ್ಟರ್ ಅಂತ ಬರ್ತಾರೆ ಕುರುಗೋಡ್ಲಿಂದ, ಶ್ರೀನಿವಾಸರಾಜ್ ಅವರು ಬಂದರು, ಆಮೇಲೆ ಬೇರೆ ಬೇರೆ ಡಾಕ್ಟರ್ ಬಂದಿರ್ತಾರೆ, ಅವರಿಗೆಲ್ಲ ತೋರಿಸ್ತೀವಿ. ನಮಗೆ ಎಷ್ಟು ಅನುಭವ ಇದ್ರು ಅವ್ರ ಅನುಭವ ಅಂದಮೇಲೆ ನಾವು ಇದು ಮಾಡ್ಕೊಂಡು. ಈಗ 40 ಎಕರೆ ಭೂಮಿಯಲ್ಲಿ 14 ಎಕರೆ ನೀರಾವರಿ ಇದೆ, ಮಿಕ್ಕಿದ್ದು ಒಣ ಬೇಸಾಯ ಇದೆ. ಒಣ ಬೇಸಾಯದಲ್ಲಿ ನಾವು ಹಾಕೊಂಡ್ರಿ ವರ್ಷ ಫಸ್ಟ್ ತೊಗರಿ ಹಾಕಿದ್ವಿ, ಇಲ್ಲಿ ಮಸಾರಿ ಕೆಂಪು ನೆಲದಲ್ಲಿ ಮಸಾರಿ ಹಾಕಿದ್ವಿ, ತೊಗರಿ ಹಾಕಿವ್ರಿ, ಆಮೇಲೆ ಕಡಲೆ ಹಾಕಿವಿ, ಜೋಳ ಹಾಕಿದ್ರು, ಸೂರ್ಯಪಾನ ಹಾಕಿದ್ವಿ. ನೋಡ್ರಿ ಈಗ 40 ಎಕರೆ ಭೂಮಿ ಇಟ್ಕೊಂಡು ಇನ್ನೊಂದು 3 ಎಕರೆ ತಾವು ಲೀಸಿಗೆ ಹಾಕೊಂಡಿವಿ ಅಂತ ಹೇಳಿದ್ರೆ ನಿರ್ವಹಣೆ ಮಾಡೋದು ಸಮಸ್ಯೆ ಇಲ್ವಾ? ಇಲ್ಲ, ಅಲ್ಲಿ ಬೋರ್ ವ್ಯವಸ್ಥೆ ಇದೆ ರೀ, ಆ ಬೋರ್ ವ್ಯವಸ್ಥೆ ಇದ್ದಕ್ಕೆ ನಾವು ದಾಳಂಬ್ರಿ ಹಾಕಕ್ಕೆ ಈಜಿ ಆಗಿತ್ತಂತೆ. ಅದನ್ನ 3 ಎಕರೆ ಮಾಡಿ. ಮನೆಯಲ್ಲಿ ಮಾಡೋರು ಹೇಗಿದ್ದಾರೆ? ಟ್ಯಾಕ್ಟರ್ ವ್ಯವಸ್ಥೆ, ಎತ್ತುಗಳು, ಆಳುಗಳು, ಆಕಳುಗಳು ಹೇಗೆ? ಟ್ಯಾಕ್ಟರ್ ಇದೇವೆ ನಮ್ಗೆ. ದನ ಕರುಗಳು ಅಂತ ನಮ್ಗೆ ಹಾಲಿನ ಸಲುವಾಗಿ ಅಷ್ಟೇ ದನ ಕರುದು, ಎತ್ತಿಲ್ಲ ನಮಗೆ, ಎಲ್ಲ ಟ್ಯಾಕ್ಟರ್ ವ್ಯವಸ್ಥೆ ಮಾಡ್ತೀವಿ. ಲೇಬರ್ ಸಮಸ್ಯೆ ಸಿಗ್ತಾವ ನಿಮ್ಮಲ್ಲೆಲ್ಲ ಕಂಫರ್ಟಬಲ್ ಆಗಿ? ಲೇಬರ್ ಸಿಗ್ತಾರೆ, ಲೇಬರ್ದೇನು ಸಮಸ್ಯೆ ಇಲ್ಲ, ಲೇಬರ್ ಇಲ್ಲೇ ಬರ್ತಾರೆ. ಅಕಸ್ಮಾತ್ ಹೆಚ್ಚಿಗೆ ಬೇಕಂದರೆ ನಾವು ಇಲ್ಲೇ ಫೊರೆನ್ಶನ್ ಅವ್ರಿಗೆ ಹೇಳ್ಬಿಟ್ಟು, ಡ್ರೈವರ್ಗಳು ಹೇಳ್ಬಿಟ್ರೆ ಅವು 25 ಜನ 30 ಜನ ಕರ್ಕೊಂಬರ್ತಾರೆ. ತೋಟದಲ್ಲಿ ಸಾಕಷ್ಟು ತೆಂಗಿನ ಗಿಡಗಳಿದ್ದಾವೆ, ಜೊತೆ ಶ್ರೀಗಂಧದ ಮರಗಳನ್ನು ಕೂಡ ಹಾಕೊಂಡಿದ್ದೀರಿ. ಯಾವಾಗ ಹಾಕೊಂಡ್ರಿ? ಯಾವ ವಯಸ್ಸಿನಾಗದವೆ ಈ ಗಿಡಗಳು? ಈಗ 5-6 ವರ್ಷ ಆಗಿವರು. ನಾವು ದಾಳಂಬ್ರಿ ಪಪ್ಪಾಯಿ ಹೆಚ್ಚಿದ ಮೇಲೆನ ಅವನ್ನ ತೆಂಗಿನ ಗಿಡ ಅವನ್ನ ಹಾಕಿದ್ರಿ. ತೆಂಗಿನ ಗಿಡದೂ ಹಳೆ 10-15 ವರ್ಷದೂ ಇದೇವ್ರು. ಈಗ 5-6 ವರ್ಷದೂ ಇದೇವ್ರು ತೆಂಗಿನ ಗಿಡ. ಸಾಗುವನಿ ಗಿಡ, ಶ್ರೀಗಂಧ ಗಿಡ ಅಂದ್ರೆ 5 ವರ್ಷ. ದಾಳಂಬ್ರಿ ಪಪ್ಪಾಯಿ ಹೆಚ್ಚಿದ ಮೇಲೆ ಹಚ್ಚಿದ್ವಿ. ಶ್ರೀಗಂಧದ ಗಿಡಗಳು ಚೆನ್ನಾಗಿ ಆರೋಗ್ಯಯುತವಾಗಿ ಬೆಳೆದಿದಾವ? ಸಸಿತ ಬಂದು ಹಚ್ಚಿದ್ದೀವ್ರಿ. ಅವು ಏನ ಸ್ಕೆಚ್ ಬರ್ಬೇಕು 8-15 ವರ್ಷ 20 ವರ್ಷ ಅಂತಾರೆ. ಅದನ್ನ ಮುಂದೆ ನೋಡ್ಬೇಕು, ಅದ್ರದ್ದು ನಮ್ಗೆ ಗೊತ್ತಿಲ್ಲ, ಅದರದ ಅನುಭವ ಇಲ್ಲ. ಈಗ 5 ವರ್ಷದ್ದು ಬರಬೇಕಾದಂತಹ ಒಂದು ಹೈಟು ಮತ್ತೆ ಆರೋಗ್ಯಕರವಾಗಿ ನೋಡಕ್ಕೆ ಚೆನ್ನಾಗಿ ಅನ್ಸುತ್ತಾ? ಹಾಂ, ಪರವಾಗಿಲ್ಲ, ಮೀಡಿಯಮ್ ಇದೆ ಅವರು. ಯಾಕಂದ್ರೆ ಅದ್ರದ್ದು ಅನುಭವ ಏನಿಲ್ಲ ನಮಗೆ, ಅದು ಯಾವ ಥರ ಬರ್ತೋ ಏನು ಅಂತ. ಹಂಗಾಗಿ ಅವನು ಹಂಗೆ ಹಚ್ಚಿದ್ವಿ, ಹಂಗೆ ನೀರು ಬಿಟ್ಕೊಂತ ದಾಳಂಬ್ರಿಲ್ಲೇ ಇದೆ. ಈಗ ನೋಡ್ರಿ, ತೋಟಗಾರಿಕೆ ಪ್ರದೇಶ 15 ಎಕರೆ ಇದೆ, ಮಿಕ್ಕಿದ್ದು ಒಂದು 25-28 ಎಕರೆ ಭೂಮಿ ಹೊರಹೊಲ ಇದೆ. ಯಾವುದು ಲಾಭ ಅಂತ ಹೇಳಿದ್ ತಮಗೆ ಅನಿಸುತ್ತೆ? ನಮ್ಮ ದಾಳಂಬ್ರಿನ ಲಾಭ, ತೋಟಗಾರಿಕೆ ಬೆಳೆದಲ್ಲಿ ದಾಳಂಬ್ರಿ ಪಪ್ಪಾಯಿ ಇವೇ ದೊಡ್ಡ ಲಾಭ. ಒಳ್ಳೆಯದು ಷಣ್ಮಸ್ ಅವರೇ, ಈ ವರ್ಷ ನೀವು ಪಪ್ಪಾಯಿ ಹಾಕೊಂಡಿದ್ದೀರಿ, ದಾಳಂಬ್ರಿ ಹಾಕೊಂಡಿದ್ದೀರಿ, ಹೊರಹೊಲದಲ್ಲಿ ಕಡಲೆ, ತೊಗರಿ ಹಾಕೊಂಡಿರಿ. ಇವೆಲ್ಲ ಬೆಳೆಗಳು ರೈತನಿಗೆ ಸಮಗ್ರವಾಗಿ ಮಾಡಬೇಕಪ್ಪ ಅಂತಂದರೆ ಒಳ್ಳೆ ಲಾಭ ಬರ್ತದೆ, ಒಳ್ಳೆ ಇಳುವರಿಯನ್ನು ಕೂಡ ಪಡ್ಕೋಬಋದು. ಈ ವರ್ಷ ಹಾಕಿದಂತಹ ಒಂದು ಬೆಳೆ ಪಪ್ಪಾಯ ಚಲೋದಾಗಿ ಇಳುವರಿ ಬರಲಿ, ಒಳ್ಳೆಯ ಲಾಭ ಬರಲಿ. ಹಾಗೆಯೇ ನೀವು ಕಳೆದ ವರ್ಷ ಹೇಗೆ 47 ಲಕ್ಷದ ದಾಳಂಬ್ರಿಯನ್ನು ಬೆಳೆದಿರಿ, ಅದೇ ರೇಟು ಈ ವರ್ಷವೂ ಕೂಡ ನಿಮಗೆ ಸಿಗಲಿ. ಚಲೋದಾಗಿ ಬೇಸಾಯವನ್ನು ಮಾಡಿರಿ. ಒಣ ಬೇಸಾಯ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಇಲಾಖೆಗಳ ಒಂದು ಸಹಾಯ ಸೌಲಭ್ಯ ಆಗಿರ್ಬೋದು, ತಮ್ಮಲ್ಲಿರುವಂಥ ಒಂದು ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ಇತರರಿಗೆ ಮಾದರಿಯಾಗ್ರಿ. ನಿಮಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಷಣ್ಮಸ್ ಅವರೇ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಸ್ಕಿ ತಾಲೂಕಿನ ಮೂಸಲ ಕಾರ್ಲಕುಂಟಿ ಗ್ರಾಮದ ಶರಣಬಸವ ಅವರ ತೋಟಗಾರಿಕೆಯ ಅನುಭವಗಳನ್ನು ಕೇಳಿದಿರಿ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರು ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11-12 ಮತ್ತು ದ್ವಿದಳ ಧಾನ್ಯಗಳ ತೇವಾಂಶ 9% ಹಾಗೂ ಎಣ್ಣೆಕಾಳುಗಳ ಬೆಳೆಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳ ತೇವಾಂಶ 5-6% ಇದರಿಂದ ಹೆಚ್ಚು ದಿನಗಳು ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆ ಇದನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆ ರಾಶಿಯಾದ ನಂತರ ಈ ಭೂಮಿಯನ್ನು ಚೆನ್ನಾಗಿ ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು.

ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ. ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ. ಮಾತು ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ. ಮಾತು ಬಲಿತ ಮಚಿಲೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕಾಣಸತೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕಾಣಸತೈತಿ. ಕಣ್ಣು ಇಲ್ಲದೈತಿ ಕಂಡವ್ರ ಕೂನ ಹೇಳತೈತಿ. ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ. ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು ಮಡಿವಾಳಯ್ಯನ, ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ. ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ. ಮಾತು ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ, ಬಲಿತ ಮಚಿಲೈತಿ. ಮಾತು ಬಲಿತ ಮಚಿಲೈತಿ. ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕಾಣಸತೈತಿ. ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ. ಉನ್ಮನಿ ಮಹಾಗುರು, ಉನ್ಮನಿ ಮಹಾಗುರು. ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆನೆನಿದು. ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆನೆನಿದು. ಪಾಪಾನು ಗುಣದಿಂದೆ ಗಿಡ ಮರ ಕ್ರಿಮಿಗಳ, ಪಾಪಾನು ಗುಣದಿಂದೆ ಗಿಡ ಮರ ಕ್ರಿಮಿಗಳ. ರೂಪಾಗಿ ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ, ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ. ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ, ಮೇಧಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ. ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆನೆನಿದು. ಭೂತ ಪಂಚಕದ ರೂಪಾಗಿ ಔಷಧಿಯಾಗಿ, ಧಾತು ಸಪ್ತಕದ ರೂಪಾಗಿ ತಂದೆಯೋಳು. ಮಾತೆಯ ಶೂತಕ ರುಧಿರ ರೂಪಾಗಿ, ಮಾತೆಯ ಶೂತಕ ರುಧಿರ ರೂಪಾಗಿ. ಮತ್ತಿ ತನುವಾಗುವ ಚರಿಯನ್ನು ಕೀಳಿ, ಮತ್ತಿ ತನುವಾಗುವ ಚರಿಯನ್ನು ಕೀಳಿ. ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ, ಸಮುದ್ರವೆನಿಸುವ ಸಾಯಸವ ನೆನೆನೆನಿದು. ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ, ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ. ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು, ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು. ತಾಳಲಾರೆನು ತನುವನು ಶಂಭೂಲಿಂಗವೇ, ತಾಳಲಾರೆನು ತನುವನು ಶಂಭೂಲಿಂಗವೇ. ಪಾಲಿ ಚಂದರಗಿ ಬಿನ್ನೈ ಪಿ ಭೀತಿಯೊಳು, ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೀನಿರು ಬಾಲಕ ಕರುಣ ಜರಾ ಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು ತಾಳಲಾರೇನು ತನುವನು ಶಂಭೂಲಿಂಗವೇ ತಾಳಲಾರೇನು ತನುವನು ಶಂಭೂಲಿಂಗವೇ ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೀನಿದು ಸಾಯಸವ ನೆನೆ ನೀನಿದು ಸಾಯಸವ ನೆನೆ ನೀನಿದು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೇ ಇರಲು ಲೋಕದ ಭಿನ್ನ ವಾಸನೆ ಅಡಗದು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೇ ಇರಲು ಲೋಕದ ಭಿನ್ನ ವಾಸನೆ ಅಡಗದು ವೇದ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ವೇದ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ಭೇದ ಭಾವನೆ ಸಣ್ಮತಂಗಳವಾದ ತರ್ಕಕ ಸಾಧ್ಯನು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ವೇದ ಜನಕನು ಕ್ರೋಧರಹಿತನು ಆದಿಮಂಗಳ ಮೂರ್ತಿಯೋ ವೇದ ಜನಕನು ಕ್ರೋಧರಹಿತನು ಆದಿಮಂಗಳ ಮೂರ್ತಿಯೋ ಪಾದ ನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ಪಾದ ನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ಜನಿಸದಳಿಯದ ಸುಡದ ಸುಳಿಯದ ಘನ ಚಿದಂಬರನಾತ್ಮನಂ ಜನಿಸದಳಿಯದ ಸುಡದ ಸುಳಿಯದ ಘನ ಚಿದಂಬರನಾತ್ಮನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ದುಃಖವೆಂಟರ ನಿಜ ಸುಖಡಗದ ಉಕ್ಕಿದಾನಂದೆನಿಸುವ ದುಃಖವೆಂಟರ ನಿಜ ಸುಖಡಗದ ಉಕ್ಕಿದಾನಂದೆನಿಸುವ ಥಕ್ಕು ಮಾಯಾ ಕುಟಿದ ಜಗವನ್ನು ಮಿಕ್ಕು ರಾಜಿಸುವ ಆತ್ಮನಂ ಥಕ್ಕು ಮಾಯಾ ಕುಟಿದ ಜಗವನ್ನು ಮಿಕ್ಕು ರಾಜಿಸುವ ಆತ್ಮನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ಪೊರೆಯು ಪಶ್ಯಂತಾದಿ ವಾಕ್ಯಿಗೆ ಅರಿವ ಮನಸ್ಸಿನ ಊಹೆಗೆ ಪೊರೆಯು ಪಶ್ಯಂತಾದಿ ವಾಕ್ಯಿಗೆ ಅರಿವ ಮನಸ್ಸಿನ ಊಹೆಗೆ ಪೆರಚಳಿಸಿ ಪರಿಪೂರ್ಣನಾಗಿ ಪರಮ ಗುರು ಮಹಾಲಿಂಗನಂ ಪೆರಚನಿಸಿ ಪರಿಪೂರ್ಣನಾಗಿ ಪರಮ ಗುರು ಮಹಾಲಿಂಗನಂ ತನ್ನೋಳರಿಯಲು ಬೇಕೋ ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನ ಜಿಂ ತನ್ನೊಳರಿಯದೆ ಇರಲು ಲೋಕದ ನಿನ್ನ ವಾಸನೆ ಅಡಗದು ಪೊರೆಯು ಪಶ್ಯಂತಾದಿ ವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಕರಚಲಿಸಿ ಪರಿಪೂರ್ಣನಾಗಿ ಪರಮ ಗುರು ಮಹಾಲಿಂಗನಂ ಕರಚಲಿಸಿ ಪರಿಪೂರ್ಣನಾಗಿ ಪರಮ ಗುರು ಮಹಾಲಿಂಗನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ಭಿನ್ನ ವಾಸನೆ ಅಡಗದು ಭಿನ್ನ ವಾಸನೆ ಅಡಗದು